ಯಾಕ ಏನೋ ಮನಸ್ಸಾಗೈತೆ, ನಿನ್ನ ಜೊತೆ ಈಗ ನಂಗೆ ಬೇಕಾಗೈತೆ. ನಿನ್ನ ಮ್ಯಾಗೆ ಯಾಕೋ ಏನೋ ಮನಸ್ಸಾಗೈತೆ, ನಿನ್ನ ಜೊತೆ ಈಗ ನಂಗೆ ಬೇಕಾಗೈತೆ. ಕಂಡು ಬೀದಿ ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಕಂಡು ಬೀದಿ ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ. ಅಯ್ಯೋ ದೇವ್ರೆ ಕಾಪಾಡ್ಬೇಕು ನೀನೆ ರಾಜ. ಗಂಡು ಬೀರಿ ಬುಟ್ಟಿ ನಿನ್ನ ಬಾಯಿ ಮುಚ್ಚಿಕೋ, ನನ್ನ ಆಸೆ ಬಿಟ್ಟು ನೀನು ಹಣೆಯ ಚಚ್ಚಿಕೋ. ಸುಮ್ ಸುಮ್ಕೆ ಯಾಕಿಂಗೆ ನೀ ತಂಟೆ ಮಾಡ್ತೀಯೇ. ಟವು ನನ್ನತ್ರ ನಡೆಯೋಲ್ಲ, ಈ ತುಂಟಾಟವು ನನ್ನತ್ರ ನಡೆಯೋಲ್ಲ. ನಂಗೇನಾದ್ರೂ ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ನೀವ್ಯಾರು ಉಳಿಯೋಲ್ಲ. ಬೆಂಗಳೂರ್ನಾಗ ನಮ್ಮವನ ಮಗಳವಳೆ, ಬೆಂಗಳೂರ್ನಾಗ ನಮ್ಮವನ ಮಗಳವಳೆ. ನನ್ ಮದುವೆ ಯಾವತ್ತಿದ್ರು ಅವಳ ಜೊತೆಯಾಗ, ಆ ಬುಟ್ಟಿ ಜೊತೆಯಾಗ, ಆ ಬುಟ್ಟಿ ಜೊತೆಯಾಗ. ಅಯ್ಯೋ ದೇವ್ರೆ